ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಬೆಂಗಳೂರಲ್ಲಿದೆ. ಅಲ್ಲಿಂದ ಏನಾದ್ರೂ ತರಕಾರಿ ಬೀಜಗಳು ಬೇಕಾದ್ರೆ ಅಥವಾ ಲಿಂಬೆ ಸ್ಪೆಷಲ್ ಬೇಕಂದ್ರೆ ಅಥವಾ ಅರ್ಕಾ ಮೈಕ್ರೋ ಕನ್ಸೋರ್ಷಿಯ ಬೇಕಂದ್ರೆ ತರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಿಗದೇ ಇರತಕ್ಕಂತ ಹುಲ್ಲಿನ ಬೆಳೆಗಳನ್ನ ತರ್ಸ್ಕೊಳ್ಳಿಕ್ಕೆ ನಾವು ಬೇರೆ ಕಡೆ ತರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ವಿ. ರೈತರಿಗೆ ಏನ್ ಬೇಕು, ಬೀಜ ಇಲ್ಲಿ ಸಿಗಲ್ಲ ಗುಲ್ಬರ್ಗ ಸಿಗುತ್ತೆ ಗುಲ್ಬರ್ಗ ತರ್ಸ್ಕೊಡ್ತೀವಿ, ರಾಯಚೂರು ಸಿಗುತ್ತೆ ರಾಯಚೂರು ತರ್ಸ್ಕೊಡ್ತೀವಿ. ಒಂದೇ ಅವ್ರಿಗೆ ನಾವು ಕೀಮತ್ ಹೇಳ್ತೀನಿ, ನಮ್ಗೆ ಒಂದು 15 ದಿವಸ ಬಂದು ಹೇಳಿ ನೀವು. ಒಂದು 15 ದಿವಸ ಬಂದು ಹೇಳಿದ್ನಪ್ಪ ಅಂದ್ರೆ ನಾವು ದಾಡು ಸಿಕ್ಕಿನಪ್ಪ ನಮ್ಮ ಗಾಡಿ ಹೋಗಿರುತ್ತೆ, ನಾವು ಅಂದ್ರೆ ತೊಂಬಲಿಕ್ಕೆ ಅನುಕೂಲ ಆಗುತ್ತೆ. ನಾ ರಾಯಚೂರು ಸಿಗುತ್ತೆ, ರಾಯಚೂರ್ನ ಅಲ್ಲಿದೆ ನನಗೆ ಸಂಬಂಧಪಟ್ಟರಿಗೆ ಹೇಳಿ ಅವ್ರು ವೇರ್ ಹಾಕ್ಬೇಕಂದ್ರೆ ಒಂದು ವಾರ ಆಗುತ್ತೆ. ನಿಮ್ಗೆ ಏನೇ ಬೇಕಂದ್ರೆ ತರ್ಸ್ಕೊಡ್ತೀವಿ. ನಮ್ಗೆ ಒಂದು ವಾರ 15 ದಿವಸ ಬಂದು ಹೇಳಿದ್ನಪ್ಪ ಅಂತಂದ್ರೆ ಆ ಎಲ್ಲಾ ಕೃಷಿ ಪರಿಗಳನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಈಗ ನಾವು ನೋಡ್ತಾ ಇದೀವಿ ರೈತರಲ್ಲಿ ಕೂಡ ಸಾಕಷ್ಟು ಪ್ರಗತಿಪರ ಮನೋಭಾವದವರಿದ್ದಾರೆ, ಸಂಶೋಧನಾ ಬುದ್ಧಿಯವರಿದ್ದಾರೆ, ಚಿಕಿತ್ಸಕ ಬುದ್ಧಿಯವರಿದ್ದಾರೆ. ತಮಗೆ ಏನ್ ಬೇಕು ಅನ್ನುವಂತಹ ಪರಿಕರಗಳನ್ನ ತಾವೇ ಸಂಶೋಧನೆ ಮಾಡಿ ಅದನ್ನ ಡಿಸೈನ್ ಮಾಡಿ ವಿನ್ಯಾಸ ಮಾಡಿ ಬಳಸುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ರೈತರಿಗೆ, ಚಿಕಿತ್ಸಕ ಬುದ್ಧಿ ಇರುವಂತಹ ರೈತರಿಗೆ, ಉತ್ಸಾಹಿ ರೈತರಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಸರ್? ಅಗತ್ಯವಾಗಿ ಬಹಳ ಸಂತೋಷಕರ ವಿಷಯ. ನಾವೇನ್ ಮಾಡ್ತಾ ಇದೀವಿ, ಇಂಥ ರೈತನ ಗುರುತು ಆವಿಷ್ಕಾರ ರೈತರು ಅಂತ ಹೇಳಿ ಗುರುತು ಮಾಡ್ತಾ ಇದ್ದಾರೆ. ಈ ಗುರುತು ಮಾಡಿ ಏನ್ ಮಾಡ್ತಂದ್ರೆ ಅವ್ರದ್ದು ಏನ್ ಮಾಡಿದ್ರೆ ಎಲ್ಲ ಅವ್ರದ್ದು ರೈಟ್ ಅಪ್ ತಗೋತೀವಿ ಅಂದ್ರೆ ಬರ್ದ್ಕೊಡಿ ಏನ್ ಮಾಡಿದ್ರೆ ಅಂತೇಳಿ. ಇವನ್ನ ಅವ್ರಿಗೆ ಇನ್ನೂ ಸ್ವಲ್ಪ ಉತ್ತೇಜನ ಆಗಲಿ ಅಂತಂದೇಳಿ ಎಲ್ಲೆಲ್ಲಿ ಕೃಷಿ ಮಳೆಗಳು ಆಗ್ತಿರ್ತವೆ ಅಥವಾ ಎಲ್ಲಿ ಪ್ರಶಸ್ತಿ ಸಿಗ್ತಾ ಇದಾವೆ. ಈಗ ನಮ್ಮ ಕೃಷಿ ವಿಷಯದಲ್ಲಿ ಧಾರವಾಡ ಇರಬಹುದು, ರಾಯಚೂರು ಇರಬಹುದು, ಬಾಗಲಕೋಟೆ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿಗೆ. ಮತ್ತೆ ಆತ್ಮಯೋಜನೆ ಐತಿ, ಅದೆಲ್ಲ ಆದ್ಮೇಲೆ ಯಾರು ಕೊಡ್ತಾರೆ? ಮೊನ್ನೆ ಇಲ್ಲಿ ಕೆಲವೊಂದು ನಮಗೆ ಏನಂತಾರೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರು ಅಂತ ಇದ್ರು. ಸೊ ಅಂತಲ್ಲಿ ಯಾವ ಸಂಸ್ಥೆಗಳು ಪ್ರಶಸ್ತಿ ಕೊಡ್ತಾರೆ ಅಲ್ಲಿಗೆ ಅವ್ರ ಹೆಸರನ್ನ ಶಿಫಾರಸು ಮಾಡ್ತೇವೆ. ಅವ್ರು ಏನ್ ಆವಿಷ್ಕಾರ ಮಾಡಿದರೆ ಅದರಿಂದ ಏನ್ ಉಪಯೋಗ ಆಗ್ತದೆ ಅಂದ್ರೆ ರೈಟ್ ಅಪ್ ಬರೋದು ಆಯಾ ಸಂಸ್ಥೆ ಗಳಿಸಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರನ್ನ ಗುರುತಿಸಿ ಅವರು ಅವಾರ್ಡ್ ಅನ್ನು ಕೊಡ್ತಾ ಇದ್ರೆ ಅವ್ರ ಮತ್ತೊಟ್ಟು ಖುಷಿಯಾಗಿ ಇನ್ನೂ ಮುಂದೆ ಆವಿಷ್ಕಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ತರ ವಿಚಾರ ಮಾಡ್ತಾ ಇದ್ದೀವಿ ಸರ್ ನಾವು. ಒಳ್ಳೇದು. ಡಾಕ್ಟರ್ ನೆಗಳೂರವ್ರೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಕೊಡ್ತೀರಿ? ಅಗತ್ಯವಾಗಿ ಸರ್. ದಯಮಾಡಿ ನನ್ನ ನಂಬರ್ ಬರ್ಕೊಳ್ಳಿ, 9448953210. ಹೆಚ್ಚಿನ ಮಾಹಿತಿಗಾಗಿ ತಾವು ಯಾವಾಗ ಬೇಕಾದ್ರೂ ಈ ನಂಬರಿಗೆ ಕರೆ ಮಾಡಬಹುದು. ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳು. ಆತ್ಮೀಯರೇ, ಡಾಕ್ಟರ್ ನೆಗಳೂರವರ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448493210 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಯಾವುದೇ ವಿಚಾರವನ್ನ, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರವನ್ನ ತಾವು ಅವರಿಗೆ ಕೇಳಬಹುದು. ಒಳ್ಳೇದು. ಡಾಕ್ಟರ್ ಅರವಿಂದ್ ನೆಗಳೂರವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ರೈತ ಸ್ನೇಹಿಯಾಗಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ, ಮತ್ತು ಮುಂದೆ ಯಾವ ರೀತಿ ಬೆಳವಣಿಗೆಗಳಿಗೆ ಸ್ಪಂದಿಸಿ, ಮತ್ತು ರೈತರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳುವುದಾಗಲಿ ಅಥವಾ ಹಮ್ಮಿಕೊಳ್ಳುವುದಾಗಲಿ ಮಾಡಬಹುದಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೆ ಈ ಕೇಂದ್ರದಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಕ್ಕು, ಅವರ ಬಾಳು ಬೆಳಗಲಿ ಅಂಥೇಳಿ ಹಾರೈಸ್ತಾ ಇವತ್ತು ನಮ್ಮ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಆರ್ ಬಿ ನೆಗಳೂರ್ ಅವರಿಂದ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು ಈ ಕುರಿತು ಮಾತುಕತೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೃಷಿ ವಿಜ್ಞಾನ ಕೇಂದ್ರದ ಬಾಗಲಕೋಟ್ ಬೇಸಾಯಶಾಸ್ತ್ರ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ದಿನೇಶ್ ಕುಮಾರ್ SP ಅವರೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಸಂದರ್ಶನ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ಕೃಷಿಕ ಬಾಂಧವರೇ, ಶರಣ ಶರಣಾರ್ಥಿ. ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಇಲ್ಲಿಯ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ದಿನೇಶ್ ಕುಮಾರ್ SP ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವರು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಈಗ ತಮ್ಮ ಅನುಭವಗಳನ್ನು ಈ ವಿಚಾರವಾಗಿ ಮಾತನಾಡಲಿಕ್ಕಿದ್ದಾರೆ. ಡಾಕ್ಟರ್ ದಿನೇಶ್ ಕುಮಾರ್ SP ಅವರೇ, ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀರಾ? ಖಂಡಿತ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಡಾಕ್ಟರ್ ದಿನೇಶ್ ಕುಮಾರ್ SP ಅವರೇ, ನಿಮಗೂ ನಮಸ್ಕಾರ. ಈ ಸಮಗ್ರ ಕೃಷಿ ಪದ್ಧತಿ ಇದು ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ನೀಡುತ್ತೀರಾ? ರೈತ ಬಾಂಧವರೇ, ಸಮಗ್ರ ಕೃಷಿ ಪದ್ಧತಿ ಎಂದರೆ ನಿರ್ದಿಷ್ಟ ಪ್ರದೇಶದಲ್ಲಿನ ವಿವಿಧ ಕೃಷಿ ಚಟುವಟಿಕೆಗಳು ಅಥವಾ ಕೃಷಿ ಸಂಬಂಧಿತ ಉದ್ಯಮಗಳನ್ನು ಒಗ್ಗೂಡಿಸುವುದಕ್ಕೆ ಸಮಗ್ರ ಕೃಷಿ ಪದ್ಧತಿ ಎಂದು ಕರೆಯುತ್ತಾರೆ. ಈ ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ ಏನು ಡಾಕ್ಟರ್ ದಿನೇಶ್ ಕುಮಾರ್ SP ಅವರೇ? ರೈತ ಬಾಂಧವರೇ, ಈ ಸಮಗ್ರ ಕೃಷಿ ಪದ್ಧತಿ ಉದ್ದೇಶಗಳು ಏನೆಂದರೆ, ಒಂದು ನಿರ್ದಿಷ್ಟ ಪ್ರದೇಶದಿನ ರೈತನ ಆರ್ಥಿಕತೆಯನ್ನು ಹೆಚ್ಚಿಸುವುದು, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡುವುದು, ಮತ್ತು ಒಂದು ಘಟಕದ ಉತ್ಪಾದನೆ ಅಥವಾ ತ್ಯಾಜ್ಯವನ್ನು ಇನ್ನೊಂದು ಘಟಕದ ಪರಿಕರವಾಗಿ ಉಪಯೋಗಿಸಿ ಪರಿಸರ ಮಾಲಿನ್ಯ ಸ್ವಲ್ಪ ಮಟ್ಟಿಗಾದರೂ ನಾವು ತಡೆಯಬಹುದು, ಇದರ ಮುಖ್ಯ ಉದ್ದೇಶಗಳಾಗಿರುತ್ತವೆ. ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ ನೀವು ಹೇಳಿದ್ರಿ. ಈಗ ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು